50 languages. 50 50 في المسبح ಈಜುಕೊಳದಲ್ಲಿ الطقس حار اليوم ಇವತ್ತು ತುಂಬಾ ಸೆಖೆ ಇದೆ لنذهب الى المسبح ನಾವು ಈಜುಕೊಳಕ್ಕೆ ಹೋಗೋಣವೇ ألديك رغبة في السباحة ನಿನಗೆ ಈಜಲು ಹೋಗುವುದಕ್ಕೆ ಇಷ್ಟವೇ هل لديك منشفة ನಿನ್ನ ಬಳಿ ಟವೆಲ್ ಇದೆಯೇ هل لديك لباس السباحة ನಿನ್ನ ಬಳಿ ಈಜು ಚಡ್ಡಿ ಇದೆಯೇ هل لديك ثوب السباحة؟ ನಿನ್ನ ಬಳಿ ಸ್ನಾನದ ಸೂಟು ಇದೆಯೇ؟ أيمكنك السباحة؟ ನಿನಗೆ ಈಜಲು ಬರುತ್ತದೆಯೇ؟ أيمكنك الغطس؟ ನಿನಗೆ ಧುಮುಕಲು ಆಗುತ್ತದೆಯೇ؟ أيمكنك القفز في الماء؟ ನಿನಗೆ ನೀರಿನೊಳಗೆ ಹಾರಲು ಆಗುತ್ತದೆಯೇ ಐನ ದೋಷ್ ಇಲ್ಲಿ ಸ್ನಾನದ ಕೋಣೆ ಎಲ್ಲಿದೆ ಐನ ಗುರ್ಫತು ತಬ್ದೀಲ್ ಥಿಯಾಬ್ ಇಲ್ಲಿ ಬಟ್ಟೆ ಬದಲಾಯಿಸುವ ಕೋಣೆ ಎಲ್ಲಿದೆ ಐನ ನಜ್ಜಾರತು ಸಿಬಾಹಾ ಇಲ್ಲಿ ಈಜು ಕನ್ನಡಕ ಎಲ್ಲಿದೆ هل الماء عميق؟ ನೀರು ಆಳವಾಗಿದೆಯೇ هل الماء نظيف؟ ನೀರು ಸ್ವಚ್ಛವಾಗಿದೆಯೇ هل الماء دافئ؟ ನೀರು ಬೆಚ್ಚಗಿದೆಯೇ إنني أبرد ನಾನು ಚಳಿಯಿಂದ ಸೆಟೆದುಕೊಳ್ಳುತ್ತಿದ್ದೇನೆ الماء بارد جدا ನೀರು ಕೊರೆಯುತ್ತಿದೆ الان ساخرج من الماء ನಾನು ಈಗ ನೀರಿನಿಂದ ಹೊರ ಹೋಗುತ್ತೇನೆ